ನಾವು ಈಸಿಯಾಗಿ ತಗೊಂಡ್ಬಿಡ್ತೀವಿ. ಆ ಸಾಧನದ ಪ್ರಾಮುಖ್ಯತೆ, ಆ ಸ್ಟಾರ್ ರೇಟಿಂಗ್ ನ ಪ್ರಾಮುಖ್ಯತೆ ಏನು ಅಂತಂದ್ರೆ, ಬಿಇಇ ಅವರು ಸ್ಟಾರ್ ರೇಟಿಂಗ್ ಅನ್ನ ಕೊಡೋದು ಕಡಿಮೆ ವಿದ್ಯುಚ್ಛಕ್ತಿಯನ್ನ ಉಪಯೋಗಿಸಿಕೊಂಡು ಹೆಚ್ಚು ಕೆಲಸವನ್ನ ನಿರ್ವಹಿಸುವಂತ ಉಪಕರಣಗಳಿಗೆ ಬಿಇಇ ಸ್ಟಾರ್ ರೇಟಿಂಗ್ ಅನ್ನ ಕೊಡ್ತಾರೆ. ಇದು ಹಲವಾರು ಉಪಕರಣಗಳಿಗೆ ಬಿಇ ಅವರು ಸ್ಟಾರ್ ರೇಟಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ನಾವು ಆಕ್ಚುಲಿ ಎನರ್ಜಿಯನ್ನ ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇರೋದು ಕೃಷಿಯಲ್ಲಿ ಯೂಸ್ ಮಾಡ್ತಾ ಇರೋ ಪಂಪ್ ಸೆಟ್ಗಳ ಮೇಲೆ. ಆದ್ರೆ ರೈತರು ನಾವೇನ್ ಮಾಡ್ತಾ ಇದೀವಿ, ಈ ಸ್ಟಾರ್ ರೇಟಿಂಗ್ ಬಗ್ಗೆ ಜಾಸ್ತಿ ಗಮನವನ್ನ ಹರಿಸ್ತಾ ಇದ್ವಿ. ನಾವು ನಮ್ಮ ಮನೆಯಲ್ಲಿರುವ ರೆಫ್ರಿಜರೇಟರ್, ಫ್ಯಾನ್, ಗೀಸರ್ಸ್ ಎಲ್ಲದನ್ನ ತಗೊಳಕ್ ಹೋದಾಗ ನಾವು ಸ್ಟಾರ್ ರೇಟಿಂಗ್ ಅನ್ನ ನೋಡ್ತೀವಿ. ಬಟ್ ನಾವು ಜಾಸ್ತಿ ಎನರ್ಜಿಯನ್ನ ಖರ್ಚು ಮಾಡ್ತಾ ಇರೋದು ಕೃಷಿಯಲ್ಲಿ. ಆದ್ರೆ ಕೃಷಿಯ ಪಂಪ್ ಸೆಟ್ ಗಳನ್ನ ನಾವು ತೆಗೆದುಕೊಳ್ಳಕ್ ಹೋದಾಗ ನಾವೇನ್ ಮಾಡ್ತೀವಿ, ಸ್ಟಾರ್ ರೇಟಿಂಗ್ ಬಗ್ಗೆ ನಾವು ಗಮನವನ್ನ ಹರಿಸೋದಿಲ್ಲ. ಯಾವತ್ತೂ ರೈತರು ನಾವು ಪಂಪ್ ಸೆಟ್ ಗಳನ್ನ ತೆಗೆದುಕೊಳ್ಳಿಕ್ಕೆ ಹೋದಾಗ ಅದರಲ್ಲಿರುವ ಸ್ಟಾರ್ ರೇಟಿಂಗ್ ಅನ್ನ ನಾವು ನೋಡ್ಬೇಕಾಗುತ್ತೆ. ಆಕ್ಚುಲಿ ಬಿಇ ಅವರು 1-5 ಸ್ಟಾರ್ ರೇಟಿಂಗ್, ಒಂದು ಮಿನಿಮಮ್ ಸ್ಟಾರ್ ರೇಟಿಂಗ್, ಹೈಯೆಸ್ಟ್ ರೇಟಿಂಗ್ ಅಂದ್ರೆ 5 ಸ್ಟಾರ್ ರೇಟಿಂಗ್ ಅನ್ನ ಕೊಡ್ತಾರೆ. ಹೆಚ್ಚು ಸ್ಟಾರ್ ರೇಟಿಂಗ್ ಇರುವ ಪಂಪ್ ಸೆಟ್ ಗಳನ್ನ ನಾವು ಕೃಷಿಯಲ್ಲಿ ಬಳಸಿದ್ರೆ, ನಾವು ಎನರ್ಜಿಯನ್ನ ಒಂದು ಏನ್ ಯೂಸ್ ಮಾಡ್ತಾ ಇದೀವಿ ಕೃಷಿಯಲ್ಲಿ, ವಿದ್ಯುಚ್ಛಕ್ತಿಯನ್ನ ಏನ್ ಯೂಸ್ ಮಾಡ್ತಾ ಇದೀವಿ ಅದನ್ನ 30-40% ನಾವು ಕಡಿಮೆ ಮಾಡಬಹುದಾಗಿದೆ. ಈ ಒಂದು ಇಂಧನ ದಕ್ಷತೆಯುಳ್ಳ ಪಂಪ್ ಸೆಟ್ ಗಳನ್ನ ನಾವು ಕೃಷಿಯಲ್ಲಿ ಬಳಸೋದ್ರಿಂದ ಇವು ಅಧಿಕ ಕಾರ್ಯಕ್ಷಮತೆ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ, ಮತ್ತೆ ಹೆಚ್ಚಿನ ಸುರಕ್ಷತೆ ಬೇರೆ ಪಂಪ್ ಸೆಟ್ ಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಹೆಚ್ಚು ಸುರಕ್ಷಿತವಾಗಿ ಈ ಪಂಪ್ ಸೆಟ್ ಗಳನ್ನ ನಾವು ಬಳಸಬಹುದಾಗಿದೆ. ಮತ್ತೆ ಬೇರೆ ಪಂಪ್ ಸೆಟ್ ಗಳಿಗೆ ಅಂದ್ರೆ ಬಿಇ ಸ್ಟಾರ್ ಲೆವೆಲ್ ಅಥವಾ ಸ್ಟಾರ್ ರೇಟಿಂಗ್ ಇಲ್ಲದೆ ಇರೋ ಪಂಪ್ ಸೆಟ್ ಗಳಿಗೆ ಹೋಲಿಸಿದ್ರೆ ಇವು ದೀರ್ಘಕಾಲ ಬಾಳಿಕೆ ಬರುತ್ತವೆ, ಮತ್ತೆ ಅಧಿಕ ಕಾರ್ಯನಿರ್ವಹಣೆಯನ್ನು ಕೂಡ ಈ ಒಂದು ಪಂಪ್ ಸೆಟ್ ಗಳು ಮಾಡುತ್ತವೆ ಅಂತ ಹೇಳ್ಬಹುದು. ಮತ್ತೆ ಈ ಪಂಪ್ ಸೆಟ್ ಗಳಿಂದ ಕಡಿಮೆ ವಿದ್ಯುತ್ ಬಳಕೆಯನ್ನ ಮಾಡ್ಕೊಂಡ್ಬಿಟ್ಟು ನಾವು ಹೆಚ್ಚಿನ ಕೆಲಸವನ್ನು ನಾವು ನಿರ್ವಹಣೆ ಮಾಡಬಹುದು. ಮತ್ತೆ ವಿದ್ಯುತ್ ವೆಚ್ಚನೂ ಕೂಡ ಆ ಒಂದು ಬಿ ನಾನ್ ಸ್ಟಾರ್ ರೇಟೆಡ್ ಪಂಪ್ ಸೆಟ್ ಗಳಿಗೆ ಕಂಪೇರ್ ಮಾಡಿದ್ರೆ ವಿದ್ಯುತ್ ವೆಚ್ಚನೂ ಕೂಡ ಕಡಿಮೆ ಬರುತ್ತೆ. ಮತ್ತೆ ಕಡಿಮೆ ನಿರ್ವಹಣಾ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಏನ್ ಕರಿತೀವಿ, ಆ ಕಡಿಮೆ ನಿರ್ವಹಣಾ ವೆಚ್ಚವನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ಕಡಿಮೆ ಪರಿವರ್ತಕ ಅಂದ್ರೆ ವೈಫಲ್ಯ ಇವು ಅಂದ್ರೆ ಆ ಪಂಪ್ ಸೆಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಈ ವೈಫಲ್ಯ ಅಂದ್ರೆ ವಿಫಲವಾಗುವ ಚಾನ್ಸಸ್, ಪಂಪ್ ಸೆಟ್ ಗಳು ವಿಫಲವಾಗುವ ಚಾನ್ಸಸ್ ಕೂಡ ಕಡಿಮೆ. ಸೊ ಈ ಒಂದು ಇದ್ರ ಮೂಲಕ ನಾನು ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಎಲ್ಲಾ ರೈತರು ಬಿಇಇ ಸ್ಟಾರ್ ರೇಟಿಂಗ್ ಇರುವ ಪಂಪ್ ಸೆಟ್ ಗಳನ್ನ ಬಳಸಿ. ಈ ಪಂಪ್ ಸೆಟ್ ಗಳನ್ನ ಬಳಸೋದ್ರಿಂದ ನಮಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ರಿಸೋರ್ಸಸ್ ಯಾವ್ದು ಅಂತಂದ್ರೆ ನೀರು, ಮಣ್ಣು ಮತ್ತು ಎನರ್ಜಿ. ಇಲ್ಲಿ ನಾವು ತುಂಬಾ ಕ್ರೈಸಿಸ್ ಆಗ್ತಾ ಇದೆ ಈ ಒಂದು ನವೀನ ಮಾಡಬಹುದು ಅಂತ ಹೇಳ್ತಾ, ಈ ಒಂದು ಬಿ ಸ್ಟಾರ್ ಪಂಪ್ ಸೆಟ್ ಗಳನ್ನ ಬಳಸಿ ಅಂತ ಹೇಳ್ತಾ, ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಕೊಳವೆ ಬಾವಿಗಳ ಪುನರ್ಭರ್ತಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೇನೆ. ನಮ್ಗೆಲ್ಲ ಗೊತ್ತು, ಭೂಮಿಯ ಮೇಲೆ ಬಿದ್ದ ಮಳೆಯ ನೀರು ಕಲ್ಲು ಮತ್ತು ಮಣ್ಣಿನ ಪದರಗಳ ಮೂಲಕ ಕೊರೆದು ಹೋಗಿ ಭೂಮಿಯ ತಳಭಾಗದಲ್ಲಿ ಸಂಗ್ರಹಿಸಲ್ಪಡ್ತದೆ. ಇಂತಹ ನೀರನ್ನ ನಾವು ಅಂತರ್ಜಲ ಅಂತ ಕರಿತೀವಿ. ಕಲ್ಲುಗಳ ಮಧ್ಯೆ ಸಂಗ್ರಹಿಸಲ್ಪಟ್ಟ ನೀರಿನ ಮೂಲಗಳನ್ನ ಅಕ್ವಿಫರ್ಗಳು ಅಂತ ಕರಿತೀವಿ. ಕಲ್ಲಿನ ಪದರದ ಆಳ ಸ್ಥಳದಿಂದ ಸ್ಥಳಕ್ಕೆ ಬದಲಾಗ್ತಾ ಇರ್ತದೆ. ಒಂದು ವೇಳೆ ನೈಸರ್ಗಿಕವಾಗಿ ಮಳೆಯ ನೀರು ಆಳಕ್ಕೆ ಕೊರೆದು ಹೋದ್ರೆ ಅಕ್ವಿಫರ್ಗಳು ಪುನರ್ಭರ್ತಿ ಆಗ್ತವೆ. ಅಂದ್ರೆ ಭೂಮಿಯ ಮೇಲ್ಗಡೆ ಹೇಗೆ ದೊಡ್ಡ ದೊಡ್ಡ ಡ್ಯಾಮ್ಗಳಿದಾವೋ ಹಾಗೆ ನಮ್ಗೆ ಬೋರ್ವೆಲ್ಗಳು ಬೀಳ್ಬೇಕು ಅಂತಂದ್ರೆ ಅಕ್ವಿಫರ್ಗಳು ತುಂಬಾ ಮುಖ್ಯ ಆಗ್ತದೆ. ಇಲ್ಲವಾದಲ್ಲಿ ಕೊಳವೆ ಬಾವಿಗಳು ಒಣಗಿ ಹೋಗ್ತವೆ, ಅದರಿಂದ ನಾವು ಕೃತಕ ಅಂತರ್ಜಲ ಪುನರ್ಭರ್ತಿಯ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಕೆಲವೊಂದು ಬಾರಿ ಕೊಳವೆ ಬಾವಿಗಳಲ್ಲಿ ಬರುವ ನೀರು ಅತಿ ಹೆಚ್ಚಿನ ಲವಣಾಂಶಗಳನ್ನ ಹೊಂದಿರುತ್ತೆ, ಅಂತಹ ನೀರು ಕುಡಿಯಲು ಮತ್ತು ಕೃಷಿಗೆ ಯೋಗ್ಯವಲ್ಲ. ಮಳೆ ನೀರಿನಿಂದ ಕೃತಕ ಅಂತರ್ಜಲ ಪುನರ್ಭರ್ತಿ ಮಾಡುವುದರಿಂದ ನೀರಿನ ಮಟ್ಟ ಹೆಚ್ಚುವುದಲ್ಲದೆ ನೀರಿನ ಗುಣಮಟ್ಟವನ್ನು ಕೂಡ ನಾವು ಸುಧಾರಿಸಬಹುದು. ವೇಗವಾಗಿ ಹೆಚ್ಚುತ್ತಿರುವ ಕೊಳವೆ ಬಾವಿಗಳ ಸಂಖ್ಯೆ ಮತ್ತು ಕುಸಿಯುತ್ತಿರುವ ಅಂತರ್ಜಲದ ಮಟ್ಟ ಅಂತರ್ಜಲದ ಪರಿಸ್ಥಿತಿಯ ಬಗ್ಗೆ ನೀಡಬೇಕಾದ ತುರ್ತು ಗಮನ ಮತ್ತು ನೀರಾವರಿ ಮತ್ತು ಬೆಳೆ ವಿಧಾನಗಳಲ್ಲಿ ಮಾಡಬೇಕಾದ ಬದಲಾವಣೆಗಳ ಪ್ರಾಮುಖ್ಯತೆಯನ್ನ ತಿಳಿಸುತ್ತೆ. ನಮ್ಮ ಹೊಲಗಳಲ್ಲಿ ಕೊಳವೆ ಬಾವಿಗಳ ನೀರಿನ ಮಟ್ಟ ಕಡಿಮೆಯಾದಾಗ ಮತ್ತು ಬಾವಿಗಳು ಒಣಗಿದಾಗ ಮತ್ತೊಂದು ಕೊಳವೆ ಬಾವಿಯನ್ನ ನಾವು ಕೊರೆಸೋದಕ್ಕಿಂತ ಇರುವ ಕೊಳವೆ ಬಾವಿಗಳನ್ನ ಪುನರ್ಭರ್ತಿ ಮಾಡುವುದು ಒಂದು ಉತ್ತಮ ಸಲಹೆ ಅಂತ ಹೇಳ್ಬಹುದು. ಮಳೆಗಾಲದಲ್ಲಿ ಕೊಳವೆ ಬಾವಿಗಳ ಕೃತಕ ಪುನರ್ಭರ್ತಿ ಮಾಡಿದಾಗ ಬರುವ ಮರಳು ಮತ್ತು ಮಣ್ಣು ಮಿಶ್ರಿತ ನೀರಿನ ಬಗ್ಗೆ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಲುಷಿತ ಮಳೆಯ ನೀರು ಕೊಳವೆ ಬಾವಿಯನ್ನು ಸೇರಿದ್ರೆ ನೀರಿನ ಗುಣಮಟ್ಟ ಹಾಳಾಗ್ತದೆ. ಆದ್ದರಿಂದ ಕೊಳವೆ ಬಾವಿಗಳಿಗೆ ಸರಿಯಾದ ಫಿಲ್ಟರಿಂಗ್ ವ್ಯವಸ್ಥೆಯನ್ನು ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಈ ಕೊಳವೆ ಬಾವಿಗಳಿಗೆ ನಾವು ಈ ಒಂದು ಅಂತರ್ಜಲ ಪುನರ್ಭರ್ತಿ ಮಾಡುವಾಗ ಒಂದು ಸ್ಟ್ರಕ್ಚರ್ ಅನ್ನು ನಾವು ನಿರ್ಮಾಣ ಮಾಡಬೇಕಾಗುತ್ತೆ. ಅದು ಹೇಗೆ ಮಾಡೋದನ್ನೋದನ್ನ ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ. ಅಂತರ್ಜಲ ಪುನರ್ಭರ್ತಿಯ ವ್ಯವಸ್ಥೆಯನ್ನ ಮಾಡುವಾಗ ನಾವು ಬೋರ್ವೆಲ್ ಅನ್ನ ಅಂದ್ರೆ ನಮ್ಗೆ ಒಣಗೋಗಿರೋ ಬೋರ್ವೆಲ್ ಆಗಿರ್ಬೋದು ಅಥವಾ ನಾವು ಅದಕ್ಕೆ ವರ್ಕಿಂಗ್ ಬೋರ್ವೆಲ್ ಆದ್ರೂ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಆ ಬೋರ್ವೆಲ್ ಅನ್ನ ಕೇಂದ್ರದಲ್ಲಿ ಮಾಡಿಕೊಂಡು ಆ ಒಂದು ಬೋರ್ವೆಲ್ ಸುತ್ತ ನಾವು 10 ಅಡಿ ಉದ್ದ, 10 ಅಡಿ ಅಗಲ ಮತ್ತು 10 ಅಡಿ ಆಳದ ಒಂದು ಗುಂಡಿಯನ್ನ ತೆಗಿಬೇಕಾಗುತ್ತೆ. ಅಂದ್ರೆ ಇದು ಮಿನಿಮಮ್ ಸೈಜ್ ಅನ್ನ ನಾನು ಹೇಳ್ತಾ ಇರೋದು, 10 ಅಡಿ ಉದ್ದ, 10 ಅಡಿ ಅಗಲ ಅಥವಾ 10 ಅಡಿ ಆಳದ ಒಂದು ಗುಂಡಿಯನ್ನ ತೆಗಿಬೇಕಾಗುತ್ತೆ. ನಮ್ಗೆ ಹೆಚ್ಚು ನೀರನ್ನ ನಾವು ಇಂಗಿಸಬೇಕು ಅಂತಂದ್ರೆ ನಾವು ಹೆಚ್ಚು ಒಂದು ಆಯಾಮದ ಒಂದು ಗುಂಡಿಯನ್ನು ಕೂಡ ನಾವು ತೋಡಬಹುದು. ಅದಕ್ಕಿಂತ ಹೆಚ್ಚಿನ ಒಂದು ಆಯಾಮದ ಗುಂಡಿಯನ್ನು ಕೂಡ ನಾವು ತೋಡಬಹುದಾಗಿದೆ. ಗುಂಡಿಯನ್ನ ನಾವು ತೆಗೆದ್ಮೇಲೆ ಕೇಸಿಂಗ್ ಪೈಪ್ ಜಾರಿ ಬೀಳದಂತೆ ಆ ಒಂದು ನಮ್ದು ಏನು ಬೋರ್ವೆಲ್ ಕೇಸಿಂಗ್ ಪೈಪ್ ಇರುತ್ತೆ, ಆ ಕೇಸಿಂಗ್ ಪೈಪ್ ನ ಸುತ್ತ 1 ಅಡಿಯಷ್ಟು ಕಾಂಕ್ರೀಟ್ ಬೆಡ್ ಅನ್ನ ನಿರ್ಮಾಣ ಮಾಡಬೇಕು. ಒಂದ್ ವೇಳೆ ನಾವು ಕಾಂಕ್ರೀಟ್ ಬೆಡ್ ಅನ್ನ ನಿರ್ಮಾಣ ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಆ ಕೇಸಿಂಗ್ ಪೈಪ್ ಒಂದ್ ಕಡೆ ವಾಲೋದಾಗ್ಲಿ ಬೀಳೋದಾಗ್ಲಿ ಚಾನ್ಸಸ್ ಗಳು ಇರ್ತವೆ. ಮೇಲಿನ 6 ಅಡಿ ಕೇಸಿಂಗ್ ಪೈಪ್ ನ ಮೇಲೆ 8-10 ಮಿಲಿಮೀಟರ್ ಅಳತೆಯ 100-150 ರಂಧ್ರಗಳನ್ನ 3 ಇಂಚು ಅಂತರದಲ್ಲಿ, ಅಂದ್ರೆ ಕೇಸಿಂಗ್ ಪೈಪ್ ಸೆಂಟರ್ ಅನ್ನ ಮಾಡ್ಕೊಂಡ್ಬಿಟ್ಟು ನಾವು ಅದ್ರ ಮೇಲೆ ನಾವು ಒಂದು ಗೋಡೆಯನ್ನ ನಿರ್ಮಾಣ ಮಾಡಿರ್ತೀವಿ 1 ಅಡಿಯಷ್ಟು, ಆ ಗೋಡೆ ಒಂದೇ ಕಡೆ ಭಾಗದ ಇರೋ ಹಾಗೆ ಅದಕ್ಕೆ ನಾವು ಒಂದು ಕಾಂಕ್ರೀಟ್ ಬೆಡ್ ಅನ್ನು ನಿರ್ಮಾಣ ಮಾಡ್ತೀವಿ. ನಿರ್ಮಾಣ ಆದ್ಮೇಲೆ ಆ ಒಂದು ಕೇಸಿಂಗ್ ಪೈಪ್ ನ ಮೇಲೆ ಎಷ್ಟು ಹೇಳಿದ್ರು 8-10 ಮಿಲಿಮೀಟರ್ ಇರುವ ರಂಧ್ರವನ್ನ ತೆಗಿಬೇಕು. ಅಂದ್ರೆ ನೀರು ನಮ್ಮ ಬೋರ್ವೆಲ್ ಒಳಗಡೆ ಹೋಗ್ಬೇಕು ಅಂದ್ರೆ 8-10 ಮಿಲಿಮೀಟರ್ ಇರುವ ರಂಧ್ರಗಳನ್ನ ತೆಗಿಬೇಕಾಗುತ್ತೆ. ಮತ್ತೆ ಅದನ್ನ ಎಷ್ಟು ಇಂಚಲ್ಲಿ ತೆಗಿಬೇಕು ಅಂದ್ರೆ 3-3.5 ಇಂಚು ಅಥವಾ 4 ಇಂಚು ಅಂತರದಲ್ಲಿ ನಾವು ಆ ರಂಧ್ರಗಳನ್ನ ತೆಗಿಬಹುದು. ಈ ರಂಧ್ರಗಳ ಮೂಲಕ 1 ಗಂಟೆಗೆ 10,000-15,000 ಲೀಟರ್ಗಳಷ್ಟು ನೀರು ಅಂದ್ರೆ ಮಳೆ ಬಂದಾಗ ನಮ್ಮ ಕೊಳವೆ ಬಾವಿಗೆ ಅದು ಸೇರುತ್ತೆ. ರಂಧ್ರಗಳನ್ನ ಕೊರೆಸಿದ್ಮೇಲೆ ಕೇಸಿಂಗ್ ಪೈಪ್ ನ ಸುತ್ತ ಒಳ್ಳೆಯ ಗುಣಮಟ್ಟದ ನೈಲಾನ್ ಅಥವಾ ಅಕ್ವಾಮೆಶ್ ಅನ್ನ ಹಾಕ್ಬೇಕು. ಯಾಕೆಂದ್ರೆ ಮಳೆ ಬಂದಾಗ ಮಳೆಯ ನೀರು ಏನಿರುತ್ತೆ ಅದರಲ್ಲಿ ತುಂಬಾ ಕಲ್ಮಶಗಳು ಇರ್ತವೆ, ಮತ್ತೆ ಅದರಲ್ಲಿ ತುಂಬಾ ಮಣ್ಣು ಮಿಶ್ರಿತವಾಗಿರುತ್ತೆ. ಆ ಒಂದು ಮಣ್ಣು ನಮ್ಮ ಒಂದು ಬೋರ್ವೆಲ್ ಗೆ ಹೋದಾಗ ನಮ್ಮ ಬೋರ್ವೆಲ್ ಅಲ್ಲಿರುವ ನೀರಿನ ಗುಣಮಟ್ಟ ಕೂಡ ಹಾಳಾಗೋದ್ರಿಂದ ನಾವು ಸರಿಯಾದ ಫಿಲ್ಟರಿಂಗ್ ವ್ಯವಸ್ಥೆಯನ್ನ ನಾವು ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಈ ಫಿಲ್ಟರಿಂಗ್ ವ್ಯವಸ್ಥೆಯನ್ನು ಕೊಡಬೇಕು ಅಂತಂದ್ರೆ ನಾವು ರಂಧ್ರಗಳನ್ನ ತೆಗೆದ್ಮೇಲೆ ಅದ್ರ ಸುತ್ತ ನಾವ್ ಏನ್ ಮಾಡ್ಬೇಕು, ಒಂದು ಜಾಲರಿ ಅಥವಾ ಕೇಸಿಂಗ್ ಪೈಪ್ ನ ಸುತ್ತ ನಾವು ಅಕ್ವಾಮೆಶ್ ನ ಒಂದು ಜಾಲರಿಯನ್ನ ಸುತ್ತಬೇಕಾಗುತ್ತೆ. ಸುತ್ತಿದಾಗ ಈ ಅಕ್ವಾಮೆಶ್ ಅನ್ನ ಸುತ್ತಿದಾಗ ನಾವು ಹಾಗೆ ಬಿಟ್ರೆ ಅದು ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದ್ರ ಸುತ್ತ ನಾವೇನ್ ಮಾಡ್ಬೇಕು, ತಂತಿಯನ್ನ ಬಿಗಿಬೇಕು. ಇದರಲ್ಲಿ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಯಾವ ತಂತಿಯನ್ನ ಬಿಗಬೇಕು? ನಾವೇನಾದ್ರೂ ಐರನ್ ತಂತಿಯನ್ನ ಏನಾದ್ರು ಬಿಗಿದ್ವಿ ಅಂದ್ರೆ ಏನಾಗುತ್ತೆ, ಅದು ನೀರಿನ ಜೊತೆ ಮಿಶ್ರಣ ಆಗಿ ಕರೋಷನ್ ಆಗ್ಬಿಟ್ಟು ಅದು 1-2 ವರ್ಷ ಆದ್ಮೇಲೆ ಅದು ಹಾಳಾಗ್ಬಿಟ್ಟು ಅದು ಮತ್ತೆ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರೋದ್ರಿಂದ ನಾವು ಯಾವಾಗ್ಲೂ ಕೇಸಿಂಗ್ ಪೈಪ್ ನ ಸುತ್ತ ಏನೋ ನೈಲಾನ್ ಮೆಷ್ ಅನ್ನ ಹಾಕಿರ್ತೀವಿ ಅದಕ್ಕೆ ಉತ್ತಮ ಗುಣಮಟ್ಟದ ತಂತಿಯನ್ನ ನಾವು ಬಿಗಿಬೇಕಾಗುತ್ತೆ. ಅದನ್ನ ಬಿಗಿದ್ಮೇಲೆ ನಾವು ಕೆಲವೊಂದು ಫಿಲ್ಟರಿಂಗ್ ವ್ಯವಸ್ಥೆಯನ್ನ ಮಾಡ್ಬೇಕು. ಆ ಫಿಲ್ಟರಿಂಗ್ ವ್ಯವಸ್ಥೆ ಬಗ್ಗೆ ಹೇಳ್ತೀನಿ. ಮೊದಲು 1-1.5 ಅಡಿ ಅಂದ್ರೆ ನಾವು ಆಲ್ರೆಡಿ ನಾವ್ ಏನ್ ಮಾಡಿದೀವಿ, ಸೆಂಟ್ರಲ್ ಅಲ್ಲಿ ಬೋರ್ವೆಲ್ ನ ಸುತ್ತ ನಾವು 1 ಅಡಿಯಷ್ಟು ನಾವು ಕಾಂಕ್ರೀಟ್ ಬೆಡ್ ಅನ್ನ ಹಾಕಿರ್ತೀವಿ. 1-1.5 ಅಡಿ ಅಷ್ಟು ದೊಡ್ಡ ಗಟ್ಟಿ ಕಲ್ಲುಗಳು ಅಂದ್ರೆ 1.5 ಅಡಿಯಷ್ಟು 5 ಅಡಿ ಆಳದವರೆಗೆ ತುಂಬಬೇಕು. ಎಷ್ಟು ಸೈಜ್ ಅಂದ್ರೆ 1-1.5 ಅಡಿ. ಮತ್ತೆ 1 ಅಡಿ ದೊಡ್ಡ ಜಲ್ಲಿಯನ್ನ ಹಾಕಬೇಕಾಗುತ್ತೆ. ಅದರ ಮೇಲೆ 1/2 ಅಡಿ 20 mm ಜಲ್ಲಿಯನ್ನ ಹಾಕಬೇಕಾಗುತ್ತೆ. ಇದೆಲ್ಲವೂ ಆದ್ಮೇಲೆ ನಾವೇನಾದ್ರೂ ಆ ಬೋರ್ವೆಲ್ ಅನ್ನ ನೀರನ್ನ ನಾವು ಕುಡಿಯೋದಕ್ಕೆ ನಾವೇನಾದ್ರೂ ಬಳಸ್ತಾ ಇದೀವಿ ಅಂತಂದ್ರೆ ಒಂದು ಇದ್ದಿಲಿನ ಪದರವನ್ನ ಹಾಕ್ಬೇಕು. ಇದ್ದಿಲಿನ ಪದರ ಹಾಕಿದಾಗ ಏನಾಗುತ್ತೆ, ಆ ನೀರಿನಲ್ಲಿ ಏನಾದ್ರೂ ದುರ್ವಾಸನೆ ಇತ್ತು ಅಂತಂದ್ರೆ ಅದನ್ನ ಹೋಗ್ಲಾಡಿಸುತ್ತೆ. ಸೊ ನಮಗೆ ಸರಿಯಾದ ಫಿಲ್ಟರಿಂಗ್ ವ್ಯವಸ್ಥೆಯನ್ನು ಮಾಡ್ಬೇಕು ಅಂತಂದ್ರೆ ಅಥವಾ ದುರ್ವಾಸನೆ ಇರಬಾರ್ದು ಅಂತಂದ್ರೆ ನಾವು ಇದ್ದಿಲಿನ ಪದರವನ್ನ ಹಾಕ್ಬೇಕು. ಇದೆಲ್ಲ ಆದ್ಮೇಲೆ ಒಂದು HDPE ಮೆಶ್ ಅನ್ನ ನಾವು ಅದ್ರ ಮೇಲೆ ಹಾಕಿ 2 ಅಡಿ ಶುದ್ಧ ಮರಳನ್ನ ಹಾಕಬೇಕಾಗುತ್ತೆ. 2.5 ಅಡಿ ಶುದ್ಧ ಮರಳನ್ನ ಹಾಕಿದ್ಮೇಲೆ ಆ ಒಂದು ಮರಳು ಆಚೆ ಈಚೆ ಹೋಗ್ಬಾರ್ದು ಅಂತಂದ್ರೆ ಒಂದು 2-3 ಅಡಿ ಕಾಂಕ್ರೀಟ್ ಗೋಡೆಯನ್ನ ನಿರ್ಮಾಣ ಮಾಡಿ ಮಳೆಯ ನೀರು ಏನು ನಮ್ಮ ಬೋರ್ವೆಲ್ ಗೆ ಬರುತ್ತೋ ಅದು ಒಂದೇ ಒಂದು ಸೈಡಿನಿಂದ ನಮ್ಮ ಬೋರ್ವೆಲ್ ಗೆ ಎಂಟ್ರಿ ಆಗೋ ಹಾಗೆ ಮಾಡಿದ್ರೆ ನಾವು ಗ್ರಾಸ್ಡ್ ವಾಟರ್ ವೇಸ್ ಅಂತೀವಿ. ಅಂದ್ರೆ ಆ ನೀರು ಬರುವ ಒಂದು ಕಾಲುವೆಯಲ್ಲಿ ನಾವು ಹುಲ್ಲನ್ನ ಬೆಳೆಸೋದ್ರಿಂದ ಅಲ್ಲೇ 1/2ದಷ್ಟು ನೀರು ಫಿಲ್ಟರ್ ಆಗಿ ನಮ್ಮ ಬೋರ್ವೆಲ್ ಗೆ ಬರೋದ್ರಿಂದ ನಮ್ಮ ಬೋರ್ವೆಲ್ ನಲ್ಲಿ ಇರುವ ನೀರಿನ ಗುಣಮಟ್ಟವನ್ನ ಅದು ಹಾಳು ಮಾಡೋದಿಲ್ಲ. ಸೊ ಈ ರೀತಿಯಾಗಿ ನಾವು ಒಂದು ಬೋರ್ವೆಲ್ ನ ರೀಚಾರ್ಜ್ ವ್ಯವಸ್ಥೆಯನ್ನ ಮಾಡಿ ಅದರ ಗುಣಮಟ್ಟವನ್ನು ನಾವು ಇನ್ಕ್ರೀಸ್ ಮಾಡಬಹುದು. ಮತ್ತೆ ಅದರಲ್ಲಿ ನಮ್ಮ ಬೋರ್ವೆಲ್ ನಲ್ಲಿ ಇರುವ ನೀರಿನ ಮಟ್ಟವನ್ನು ಕೂಡ ನಾವು ಇನ್ಕ್ರೀಸ್ ಮಾಡಬಹುದು. ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಗೆ ಸಮ್ಮರ್ ಬಂತು ಅಂತಂದ್ರೆ ತುಂಬಾ ಬೋರ್ವೆಲ್ ಗಳು ಫೇಲ್ಯೂರ್ ಆಗ್ತವೆ. ಸೊ ನಾವು ಲೈಫ್ ಸೇವಿಂಗ್ ಇರಿಗೇಷನ್ಸ್ ಏನಾದ್ರೂ ಕೊಡಬೇಕು ಅಂತಂದ್ರೆ ನೀರು ಏನಾದ್ರೂ ಚೆನ್ನಾಗಿತ್ತು ಅಂತಂದ್ರೆ ನಾವು ಉತ್ತಮವಾಗಿ ನಾವು ಬೆಳೆಯನ್ನ ಬೆಳಿಬಹುದು. ಸೊ ಎಲ್ಲಾ ರೈತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ ನಿಮ್ಮ ಹೊಲಗಳಲ್ಲಿ ಏನಾದ್ರೂ ಡಿಫಂಕ್ಟ್ ಬೋರ್ವೆಲ್ಸ್ ಇದೆ, ಯಾವ್ದು ಬೋರ್ವೆಲ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಅಂತಹ ಒಂದು ಬೋರ್ವೆಲ್ ಗಳಿಗೆ ಈ ಒಂದು ಕೊಳವೆ ಬಾವಿಯನ್ನ ಒಂದು ರೀಚಾರ್ಜ್ ಮಾಡೋ ಸ್ಟ್ರಕ್ಚರ್ ಅನ್ನ ಹಾಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ನಿಮ್ ಜೊತೆ ಮೈಕ್ರೋ ಇರಿಗೇಷನ್, ಹನಿ ನೀರಾವರಿ ಅಂತ ಏನ್ ಹೇಳ್ತೀವಿ, ಇದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲು ಪಂಪ್ಸೆಟ್ ಗಳ ಒಂದು ಆಯ್ಕೆ, ಪಂಪ್ಸೆಟ್ ಗಳ ಆಯ್ಕೆಯನ್ನ ಮಾಡುವಾಗ ನಾವು ರೈತರು ಏನ್ ಮಾಡ್ತಾರೆ, ಜನರಲ್ಲಿ ಪಂಪ್ಸೆಟ್ ಗಳ ಆಯ್ಕೆಯನ್ನ ಮಾಡುವಾಗ ಡೀಲರ್ ಹತ್ರ ಹೋಗ್ತಾರೆ, ಅವರಿಗೆ ಡೀಲರ್ ಗಳು ಯಾವ ಒಂದು ಹೆಚ್ ಪಿ ಪಂಪ್ಸೆಟ್ ಅನ್ನ ಹೇಳ್ತಾರೋ ಆ ಒಂದು ಹೆಚ್ ಪಿ ಪಂಪ್ಸೆಟ್ ಗಳನ್ನ ತಗೊಂಡ್ ಬರ್ತಾರೆ. ಆದ್ರೆ ಪಂಪ್ಸೆಟ್ ಗಳ ಸೆಲೆಕ್ಷನ್ ಅನ್ನ ಮಾಡುವಾಗ ನಮ್ಗೆ ಯಾವ ಆಳದಲ್ಲಿ ನೀರು ಬಿದ್ದಿದೆ, ನಮ್ಮ ಭೂಮಿಯ ಒಂದು ಸಮತಟ್ಟು ಹೇಗಿದೆ ಅಥವಾ ಸಮತಟ್ಟಾಗಿದೆಯೋ ಅಥವಾ ತಗ್ಗು ಉಬ್ಬು ಪ್ರದೇಶ ಇದೆಯೋ, ಈ ಎಲ್ಲ ವಿಚಾರಗಳು ಮತ್ತೆ ನಾವು ಯಾವ ರೀತಿಯ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಅನ್ನ ನಾವು ನಮ್ಮ ಹೊಲಗಳಲ್ಲಿ ಹಾಕೊಂಡಿದೀವಿ, ಈ ಎಲ್ಲ ಒಂದು ವಿಚಾರಗಳ ಆಧಾರದ ಮೇಲೆ ನಾವು ಪಂಪ್ಸೆಟ್ ಗಳನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಪಂಪ್ಸೆಟ್ ಸೆಲೆಕ್ಷನ್ ಮಾಡುವಾಗ ಈ ಎಲ್ಲ ಒಂದು ಡೇಟಾಗಳನ್ನ ಕೊಟ್ಬಿಟ್ಟು ನಾವು ಪಂಪ್ಸೆಟ್ ಗಳನ್ನ ಸೆಲೆಕ್ಟ್ ಮಾಡೋದು ತುಂಬಾ ಮುಖ್ಯವಾಗಿದೆ. ಮತ್ತೆ ಡ್ರಿಪ್ಪರ್ ಗಳ ಸೆಲೆಕ್ಷನ್ ಅನ್ನ ಮಾಡುವಾಗ ನಾವೇನ್ ಮಾಡ್ತೀವಿ, ತಗ್ಗು ಉಬ್ಬು ಪ್ರದೇಶ ಇದೆ ಅಂದ್ರೂ ಕೂಡ ನಾವು ಒಂದೇ ಅಥವಾ ಸಮತಟ್ಟಿದೆ ಅಂದ್ರೆ ಕೂಡ ನಾವೇನ್ ಮಾಡ್ತೀವಿ, ಒಂದೇ ರೀತಿಯ ಡ್ರಿಪ್ಪರ್ ಗಳನ್ನ ನಾವು ನಮ್ಮ ನೀರಾವರಿಯಲ್ಲಿ ಬಳಸ್ತಾ ಇದೀವಿ. ಒಂದು ವೇಳೆ ನಮ್ಮ ಒಂದು ಕೃಷಿ ಜಮೀನು ಏನಿದೆ ಆ ಜಮೀನು ಸಮತಟ್ಟಿಲ್ಲ ಅಂತಂದ್ರೆ ನಾವು ಆಲ್ವೇಸ್ ಪ್ರೆಷರ್ ಕಾಂಪೆನ್ಸೇಟಿಂಗ್ ಡ್ರಿಪ್ಪರ್ಸ್ ಗಳನ್ನ ಬಳಸಬೇಕಾಗುತ್ತೆ. ಪ್ರೆಷರ್ ಕಾಂಪೆನ್ಸೇಟಿಂಗ್ ಡ್ರಿಪ್ಪರ್ ಗಳನ್ನ ಅಥವಾ ಪಿಸಿ ಡ್ರಿಪ್ಪರ್ ಅಂತಾನು ಕೂಡ ನೀವು ಹೇಳ್ಬೋದು. ಈ ಪಿಸಿ ಡ್ರಿಪ್ಪರ್ ಗಳನ್ನ ಬಳಸೋದ್ರಿಂದ ಪ್ರತಿಯೊಂದು, ಫಾರ್ ಎಕ್ಸಾಂಪಲ್ ನಮ್ಗೆ ಅಡಕೆ ಒಂದು ತೋಟ ಇದೆ ಅಂದ್ರೆ ಪ್ರತಿಯೊಂದು ಅಡಕೆ ಗಿಡಕ್ಕೂ ಕೂಡ 4 LPH ಇರೋ ಡ್ರಿಪ್ಪರ್ ಅನ್ನ ನಾನು ಬಳಸಿದ್ದೀನಿ ಅಂತಂದ್ರೆ ಪ್ರತಿ ಅಡಕೆ ಗಿಡಕ್ಕೂ 1 ಗಂಟೆಗೆ 4 ಲೀಟರ್ ಏನಾಗುತ್ತೆ ನೀರು ಹೋಗುತ್ತೆ. ಒಂದು ವೇಳೆ ನಾವು ನಾನ್ ಪಿಸಿ ಡ್ರಿಪ್ಪರ್ ಗಳನ್ನ ಬಳಸೋದ್ರಿಂದ ಸರಿಯಾಗಿ ಡಿಸ್ಚಾರ್ಜ್, ಪ್ರತಿಯೊಂದು ಅಡಕೆ ಗಿಡಗಳಿಗೂ ಸರಿಯಾಗಿ ಡಿಸ್ಚಾರ್ಜ್ ಅಂದ್ರೆ ನೀರಿನ ಹೊರಸೂಸುವಿಕೆ ಅಂತ ಏನ್ ಕರಿತೀವಿ ಅದು ಸರಿಯಾಗಿ ಆಗೋದಿಲ್ಲ. ನಾವು ಡ್ರಿಪ್ಪರ್ ಗಳನ್ನ ಬಳಸುವಾಗ ಪಿಸಿ ಡ್ರಿಪ್ಪರ್ ಗಳನ್ನೇ ಬಳಸಬೇಕು. ಈ ಮೈಕ್ರೋ ಇರಿಗೇಷನ್ ಅಂತ ಬಂದಾಗ ನಮಗೆ ಫಿಲ್ಟರಿಂಗ್ ವ್ಯವಸ್ಥೆ ತುಂಬಾ ಮುಖ್ಯ ಆಗುತ್ತೆ. ಫಿಲ್ಟರಿಂಗ್ ವ್ಯವಸ್ಥೆಯಲ್ಲಿ ನಾವು ಮೈಕ್ರೋ ಇರಿಗೇಷನ್ ಅಲ್ಲಿ ಹಲವಾರು ರೀತಿಯ ಫಿಲ್ಟರ್ಸ್ ಗಳನ್ನ ಬಳಸ್ತೀವಿ, ಅದರಲ್ಲಿ ಸ್ಯಾಂಡ್ ಫಿಲ್ಟರ್, ಸ್ಕ್ರೀನ್ ಫಿಲ್ಟರ್, ಡಿಸ್ಕ್ ಫಿಲ್ಟರ್ ಅಂತ ಬಳಸ್ತೀವಿ. ಈ ಫಿಲ್ಟರ್ ಗಳನ್ನ ನಾವು ಬಳಸೋದಷ್ಟೇ ಅಲ್ಲ, ಅವುಗಳ ಮೇಂಟೆನೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈ ಒಂದು ಫಿಲ್ಟರಿಂಗ್ ವ್ಯವಸ್ಥೆ ಏನಿದೆ, ನಮ್ಮ ದೇಹದಲ್ಲಿ ನಮ್ಮ ಹೃದಯ ಹೇಗೆ ಕೆಲಸ ಮಾಡುತ್ತೋ, ನಮ್ಮ ಕಿಡ್ನಿ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿ ಈ ಫಿಲ್ಟರಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಯಾವ ನೀರಾವರಿ ಪದ್ಧತಿಗೆ ಯಾವ ರೀತಿಯ ಫಿಲ್ಟರಿಂಗ್ ವ್ಯವಸ್ಥೆಯನ್ನ ಬಳಸಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ನಾವು ಒಂದು ವೇಳೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅನ್ನ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅನ್ನ ಮಾಡುವಾಗ ನಾವು ಕಂಪಲ್ಸರಿಲಿ ನಾವು ಸ್ಯಾಂಡ್ ಫಿಲ್ಟರ್ ಅನ್ನು ಹಾಕುವ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಡ್ರಿಪ್ ಇರಿಗೇಷನ್ ಏನಾದ್ರೂ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂತಂದ್ರೆ ಕಂಪಲ್ಸರಿಲಿ ನಾವು ಸ್ಯಾಂಡ್ ಫಿಲ್ಟರ್ ಅನ್ನ ಹಾಕಬೇಕಾಗುತ್ತೆ. ಸ್ಯಾಂಡ್ ಫಿಲ್ಟರ್ ಅಷ್ಟೇ ಅಲ್ಲ, ಸ್ಕ್ರೀನ್ ಫಿಲ್ಟರ್ ಅನ್ನು ಕೂಡ ನಾವು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಲ್ಲಿ ಬಳಸಬೇಕಾಗುತ್ತೆ. ನಮಗೆ ಡಬಲ್ ಫಿಲ್ಟ್ರೇಷನ್ ಬೇಕು ಅಂತಂದ್ರೆ ಡಿಸ್ಕ್ ಫಿಲ್ಟರ್ ವ್ಯವಸ್ಥೆಯನ್ನು ಕೂಡ ನಾವು ಬಳಸಬಹುದು. ನಾವು ಈ ಫಿಲ್ಟರ್ ವ್ಯವಸ್ಥೆಯನ್ನ ನಮ್ಮ ಮೈಕ್ರೋ ಇರಿಗೇಷನ್ ಅಲ್ಲಿ ನಾವು ಮಾಡೋದ್ರಿಂದ ನಮ್ಮ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಲೈಫ್ ಸ್ಪ್ಯಾನ್ ಏನಿದೆ, ಅದೊಂದು ಜೀವಿತಾವಧಿ ಏನಿದೆ, ಅದನ್ನು ನಾವು ಹೆಚ್ಚಾಗಿ ಮಾಡಬಹುದು. ನಾವು ಇವಾಗ ಜನರಲ್ಲಿ ನಾವು ಫರ್ಟಿಲೈಸರ್ಸ್ ಅನ್ನ ಹಾಕುವಾಗ ಏನ್ ಮಾಡ್ತೀವಿ, ಮ್ಯಾನುವಲಿ ಹಾಕ್ತೀವಿ. ಮ್ಯಾನುವಲಿ ಅಪ್ಲಿಕೇಶನ್ ಮಾಡೋದ್ರಿಂದ ಲೇಬರ್ ಕಾಸ್ಟ್ ಜಾಸ್ತಿ ಬರುತ್ತೆ, ಮತ್ತೆ ಜಾಸ್ತಿ ಫರ್ಟಿಲೈಸರ್ಸ್ ಕೂಡ ಉಪಯೋಗ ಆಗುತ್ತೆ ನಮ್ಮ ಹೊಲಗಳಲ್ಲಿ. ಅದಕ್ಕಿಂತ ಬದಲು ನಾವೇನ್ ಮಾಡಬಹುದು, ಫರ್ಟಿಗೇಷನ್ ಸಿಸ್ಟಮ್ಸ್ ಅಂದ್ರೆ ನಾವು ನೀರಾವರಿ ವ್ಯವಸ್ಥೆಯ ಜೊತೆಗೇನೆ ಕೂಡ ನಾವೇನ್ ಮಾಡಬಹುದು, ಫರ್ಟಿಲೈಸರ್ಸ್ ಅನ್ನ ನಮ್ಮ ಗಿಡಗಳಿಗೆ, ನಮ್ದು ಯಾವುದೇ ಬೆಳೆ ಆಗಿರ್ಬೋದು ಆ ಬೆಳೆಗಳಿಗೆ ನಾವು ಕೊಡೋದ್ರಿಂದ ನಮ್ಗೆ ಇಲ್ಲಿ ಲೇಬರ್ ಕಾಸ್ಟ್ ಅನ್ನು ಕೂಡ ಕಡಿಮೆ ಮಾಡಬಹುದು, ಮತ್ತೆ ಫರ್ಟಿಲೈಸರ್ಸ್ ಅನ್ನು ಕೂಡ ಕಡಿಮೆ ಮಾಡಬಹುದು. ಈ ಕಡಿಮೆ ಮಾಡೋದಲ್ಲದೆ ನಮ್ಮ ಮಣ್ಣಿನ ಒಂದು ನಮಗೆ ಆ ಒಂದು ಬೆಳೆಯ ಅವಶ್ಯಕತೆಗೆ ಅನುಗುಣವಾಗಿ ನೀರು ಮತ್ತು ಫರ್ಟಿಲೈಸರ್ಸ್ ಅನ್ನ ಕೊಡೋದ್ರಿಂದ ನಮ್ಮ ನೀರಿನ ಗುಣಮಟ್ಟವನ್ನು ನಾವು ಚೆನ್ನಾಗಿಟ್ಕೋಬಹುದು, ಮತ್ತೆ ಮಣ್ಣಿನ ಗುಣಮಟ್ಟವನ್ನು ನಾವು ಕಾದ್ಕೋಬಹುದು ಅಂತ ಹೇಳ್ತಾ ಈ ಎಲ್ಲ ಒಂದು ವಿಚಾರಗಳನ್ನ ನಿಮ್ಮ ಒಂದು ಕೃಷಿ ಜಮೀನಿನಲ್ಲಿ ನೀವು ಅಳವಡಣೆ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲೆಲ್ಲ ನಾನು ಕೇಳ್ತಾ, ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಈ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, 9632414900. ಧನ್ಯವಾದಗಳೊಂದಿಗೆ ನಾನು ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ. ಇದುವರೆಗೆ ಬಿಇಇ ಸ್ಟಾರ್ ಲೇಬಲ್ ಹೊಂದಿರುವ ಹೆಚ್ಚು ದಕ್ಷತೆಯುಳ್ಳ ಕೃಷಿ ಪಂಪ್ಸೆಟ್ಗಳ ಕೊಳವೆ ಬಾವಿಗಳ ಪುನರ್ಭರ್ತಿ ಮತ್ತು ಹನಿ ನೀರಾವರಿ ಈ ಕುರಿತು ಡಾ ಬಸಮ್ಮ ಆಲದಕಟ್ಟಿ ಸಹಾಯಕ ಪ್ರಾಧ್ಯಾಪಕರು ಕೃಷಿ ಇಂಜಿನಿಯರಿಂಗ್ ವಿಭಾಗ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ ಮುಖ್ಯ ಆವರಣ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವರಿಂದ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಇದೀಗ ಜಗಳೂರು ತಾಲೂಕು ಬಿದರೆಕೆರೆಯ ವಿಜೇಂದ್ರಮ್ಮ ಮತ್ತು ತಂಡದವರಿಂದ ಕೌರವ ಪಾಂಡವರ ಗೀತೆ. ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಬೇಡಿಕೊಂಡೆ ಕಳಕಳನೆ ಬರಲ ನಾನದನೆ ಬೇಡಿಕೊಂಡೆ ಕೊಳಗಳಲೆಯ ಬರಲ ನಾಮದನೇ ಕೊಲ ಕೊಲೆ ಬರಲ ನಾಮದನೇ ಕೊಲ ಕೊಳಗಳಲೆಯ ಬರಲ ನಾಮದನೇ ಕೊಲ ಕೊಲೆ ದೊರಬೇನ ಸೋಲಾವಲೆಯ ಕೊಲ ಕೊಲೇನ ಸೋಲಾವಲೆಯ ಕೊಲ ಕೊಲೆ ದೊರಬೇನ ಸೋಲಾವಲೆಯ ಕೊಲ ಕೊಲೇನ ಸೋಲಾವಲೆಯ ಕೊಲ ಕೊಲ ಭದ್ರಾರ ಮಾಡೋ ನಮದನಿಗೆ ದಾನಿ ಗೋರೆಯ ಕೊಲ ಕೊಲೆ ನಮದನಿಗೆ ದಾನಿ ಗೋರೆಯ ಕೊಲ ಕೊಲ ನಮದನಿಗೆ ದಾನಿ ದೊರೆಯ ಕೊಲ ಕೊಲ ಎಳವು ಪಾಂಡವರ ಪಾದಗಳ ಕೊಲ ಕೊಂಡರ ಪಾದಗಳ ಕೊಲ ಕೊಳವ ಪಾಂಡವರ ಪಾದಗಳ ಕೊಲ ಕೊಂಡರ ಪಾದಗಳ ಕೊಲ ಪಾಪ ಹೇಳಿ ಕೇಳಿದರಿಗೆ ಪಾರಾಸೇತ ಕೊಲ ಕೊಲೆದರಿಗೆ ಪಾರಾಸೇತ ಕೊಲ ಕೊಲೆ ಕೇಳಿದರಿಗೆ ಪಾರಾಸೇತ ಕೊಲ ಕೊಲೆದರಿಗೆ ಮಾರೆ ಮುಂದೆ ಇದ್ದಾವೆ ಮಗಂಡ ಕೊಲ ಕೊಲೆ ಮಗಂಡ ಕೊಲ ಕೊಲೆ ಮುಂದೆ ಇದ್ದಾವೆ ಮಗಂಡ ಕೊಲ ಕೊಲೆ ಪಾಂಡವರ ಪಾದಗಳ ಕೊಲ ಕೊಂಡರ ಪಾದಗಳ ಕೊಲ ಕೊಲ ಬೀಜ ಕೊಡವರೆ ಮಾಲ ಬೀಜ ಕೊಡವರೆ ಕಳಸಯ್ಯನೇ ನಾಕೇರ ತಂಗೇ ಕೊಡ ತಾಳೆ ಕೊಲ ಕೊ